ಡಾ.ಕೆ ಸುಧಾಕರ್ ಕರೆ. ಕಪ್ಪತ್ತಗುಡ್ಡ ಸಂರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ಇದು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6 ಗಂಟೆ. ಆರು ಗಂಟೆ 51 ನಿಮಿಷ. ಈಗ ಮೊದಲಿಗೆ ಒಂದು ಜಾಹೀರಾತು. ಮುಖದಲ್ಲಿ ಮೊಡವೆಯ ಸಾಯಿ ಎಚ್ಚರವಿರಲಿ. ಕೆವೈಸಿ ಅಪ್ಡೇಟ್ ಮಾಡೋಕೆ ಲಿಂಕ್ ಕಳಿಸ್ತಾರೆ, ಇಲ್ಲಲ್ಲಿ ಕಟ್ಟೋಕೂ ಲಿಂಕ್ ಕಳಿಸ್ತಾರೆ, ಇಲ್ಲ ಲೈಟೇ ಕಟ್ ಆಗೋಗತ್ತಂತ ಹೆದರಿಸ್ತಾರೆ. ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ಸಾಧ್ಯತೆಗಳು ಅದಾವ. ಉಳಿದ ಜಿಲ್ಲೆಗಳಲ್ಲಿ ಒಳ್ಳೆ ಬಿಸಿಲಿನ ಒಣ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ದಕ್ಷಿಣ ಧ್ರುವಕ್ಕೂ ಚುಮ್ಮಿದ್ರಲ್ಲ. ಈಗ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಮತ್ತು ಸಂಗಡಿಗರಿಂದ ಪುಂಗಿವಾದ. ನಿತ್ಯ ಮೇಘ ಸಂದೇಶ, ತಜ್ಞವಾಣಿ. ಹತ್ತಿ ಬೆಳೆಗೆ ಬರುವ ಎಲೆ ಕೆಂಪು ರೋಗ ಮತ್ತು ನಿರ್ವಹಣೆ ಕ್ರಮವರು ಡಾ ಸದಾನಂದ ಪೆರ್ಲ. ಆ ಬಳಿಕ ಜಗದೇವಪ್ಪ ಗಡದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳ. ಇಂದಿನ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಕಾಶವಾಣಿ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ರೇಣುಕಾ, ತೃತೀಯ ಬಿಕಾಂಗೋದಿಲ್ಲ. ಪ್ರತಿ ನಾಳೆಗಳು ಕನಸುಗಳೇ. ಪ್ರತಿಯೊಬ್ಬ ಪ್ರಜೆಗೂ ತನ್ನ ದೇಶದ ಬಗ್ಗೆ ಕನಸಿರೋದು ಸಹಜ. ಇವರ ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಸಹನಾ. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯವಾಗಿದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಕಾಣಬಹುದಾಗಿತ್ತು. ಗುರುಕುಲ ಶಿಕ್ಷಣದಲ್ಲಿ ಶಾಸ್ತ್ರ ಇಲ್ಲಿ ಯಾವುದೇ ಸೀಮಿತ ಅಂದ್ರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ನಂತರ ತರಗತಿಗನುಗುಣವಾಗಿ ಪಠ್ಯಗಳನ್ನು ಕೂಡ ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ಯ ಭಾರತದಲ್ಲಿ ನೂತನ ಶಿಕ್ಷಣ ಪದ್ಧತಿಯನ್ನ ಪ್ರೇರಣೆಯಾಗಬೇಕು. ಜ್ಞಾನ ವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿ ಪಾಠದ ಶಿಕ್ಷಣಕ್ಕಿಂತ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡುತ್ತಿತ್ತು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಯಾಗಿ ಜೀವನ ನಡೆಸುತ್ತಿದ್ದ. ಹಾಗಂತ ಈಗಿನ ಆಧುನಿಕ ಶಿಕ್ಷಣ ಪದ್ಧತಿ ಮೌಲ್ಯ ಶಿಕ್ಷಣಕ್ಕೂ ಒತ್ತು ನೀಡಿದೆ. ಆದರೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ ಹಾಗೂ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಿನ ಜಾರಿಗೊಳಿಸಿರುವ ನೂತನ ಶಿಕ್ಷಣ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ಮಾಧ್ಯಮ ಬೇಕಿದೆ. ಕೇವಲ ಉದ್ಯೋಗ ಸೃಷ್ಟಿಗೆ ಮಾತ್ರ ಶಿಕ್ಷಣ ಸೀಮಿತವಾಗದೆ ಇಡೀ ಮನುಷ್ಯನ ವ್ಯಕ್ತಿತ್ವ ಸರ್ವತೋಮುಖ ಮುಂದುವರಿಯುತ್ತದೆ ಎಂದು ಹೇಳಬಹುದು. ಈಗಾಗಲೇ ವೃತ್ತಿ ಶಿಕ್ಷಣ ಕೌಶಲಾಭಿವೃದ್ಧಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಶಿಕ್ಷಣ ಪದ್ಧತಿಗೆ ಒಕ್ಕಿಕೊಳ್ಳಬೇಕಾಗಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆದರ್ಶ ದೇಶವಾಗಬೇಕು, ಹಾಗೆ ಮುಂಬರುವ ಪೀಳಿಗೆ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮಗೆ ಧನ್ಯವಾದಗಳು. ಜಗತ್ ಯುದ್ಧವೇ ಸರಿ, ಧನ್ಯವಾದಗಳು ಸಹನ. ಚೈತನ್ಯ ಆರ್, ಇವರು ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳು. ಡಿಜಿಟಲ್ ಇಂಡಿಯಾವನ್ನು ಕುರಿತು ನನ್ನ ಕೆಲ ಅಭಿಪ್ರಾಯ ಅಥವಾ ಆಸೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಯಾವುವೆಂದರೆ ಮೇಕ್ ಇನ್ ಇಂಡಿಯಾ, ಭಾರತ್ ಮಾಲಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಅನೇಕ ಸರ್ಕಾರಿ ಯೋಜನೆಗಳನ್ನು ಭಾರತೀಯರ ನಾಗರಿಕರ ಡಿಜಿಟಲ್ ಸಬಲೀಕರಣ ಮಾಡುವುದು ಹಾಗೂ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದರಿಂದಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯವಾಗಿದೆ ಹಾಗೂ ಎಲ್ಲಾ ನಗರ ಪಟ್ಟಣ ತಂತ್ರಜ್ಞಾನವನ್ನೇ ಅವಲಂಬಿಸಬೇಕು ಎನ್ನುವುದು ನನ್ನ ಆಶಯವಲ್ಲ. ನನ್ನ ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯಲೈನ್ ಇಂಟರ್ನೆಟ್ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ಮೈ ಗವರ್ನಮೆಂಟ್ನಂತಹ ವೆಬ್ ಆದ ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲಾ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ ಸಿಎಸ್ಸಿ ಇದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೆಂಬುದೇ ನನ್ನ ಭವಿಷ್ಯದ ಭಾರತದ ಕನಸು. ನನ್ನ ಈ ಪುಟ್ಟ ಪುಟ್ಟ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ನಿಮಗೆ ಧನ್ಯವಾದಗಳು. ಮಾತನಾಡುತ್ತಿದ್ದೀನಿ ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು ಎರಡು ವಿಭಾಗವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇಲ್ಲಿ ಯಾವ ರೀತಿ ಅಂತ ಅಂದ್ರೆ ಒಂದು ತೋಟದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವೆಲ್ಲ ಒಟ್ಟೇ ರೀತಿ ನಾವು ಒಂದು ಸಮಾಜದಲ್ಲಿ ಮಾನವ ಸಮಾಜ ಅಂತ ಅಂದ್ರೆ ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನುಷ್ಯ ಯಾರದೋ ಸ್ವಾರ್ಥಕ್ಕೆ ಬಲಿಯ ಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಯಾವುದೇ ರೀತಿಯ ಒಂದು ಅಂತಂದ್ರೆ ವಿಭಕ್ತ ಕುಟುಂಬ ಆಗುವ ಕಡೆಗೆ ಸಾಗ್ತಾ ಇದೆ. ಓದು ನಮ್ಮ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಆದ್ರೆ ಈಗಿನ ಕಾಲದಲ್ಲಿ ಹೇಗಂದ್ರೆ ಅವ್ರ ಜೀವನ ಆಯ್ತು ಅವರಾಯ್ತು, ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬ. ಭಾರತದಲ್ಲಿ ರಾಷ್ಟ್ರಗಳೊಡನೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಯಾವ ರಾಷ್ಟ್ರದೊಡನೆ ನಾವು ಯುದ್ಧವನ್ನು ಸಾರಿಲ್ಲ. ನಮ್ಮ ಭಾರತ ರಾಷ್ಟ್ರ ಯಾವತ್ತಿಗೂ ಶಾಂತಿಯನ್ನು ಕಾಪಾಡುತ್ತಿದೆ. ಸ್ನೇಹ ಮತ್ತು ಸೌಹಾರ್ದದಿಂದ ಬದುಕುವುದನ್ನು ಕಲಿತವರ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲರೂ ಒಂದು ಎಂದು ಭಾವನೆ ಇರಬೇಕು ಸಂಬಂಧಗಳಲ್ಲಿ. ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ, ನನ್ನ ಹವ್ಯಾಸಗಳು ಭರತನ ಮತ್ತು ಮಾಧುರಿ ದೀಕ್ಷಿತ್. ಇವರಿಬ್ರು ನನಗೆ ತುಂಬಾ ಇಷ್ಟ. ನಾನ್ ಕೂಡ ಭರತನಾಟ್ಯ ನೃತ್ಯ ಕಲಾವಿದನೆ. ನನ್ನ ಕನಸು ಏನಪ್ಪಾ ಅಂತ ಅಂದ್ರೆ, ಈಗ ಎಲ್ಲರೂ ಹೇಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ನ ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿ ಆಟಂ, ಒಡಿಸ್ಸಿ, ಕಥಕ್, ಗರ್ಭಾ, ಭಾಂಗ್ರಾ, ಇನ್ನು ಹಲವಾರು ನಾವು ಪರ್ದೆ ಮೇಲೆ ನೋಡೋ ತರ ಅಥವಾ ವೇದಿಕೆ ಮೇಲೆ ನೋಡೋ ತರ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡ್ಕೊಂಡು ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತಾನೆ ಭಾವಿಸಿದ್ದಾರೆ. ಓದಿನಿಂದ ಮಾತ್ರ ಎಲ್ಲವನ್ನ ಪಡಿಬಹುದು ಅಂತ ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿಯೋರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ವರ್ಷ ಹಿನ್ನೆಲೆ ಹೊಂದಿದೆ. ಭಾರತದಲ್ಲಿ ಖಾಸಗಿ ಸಂಸ್ಥೆಗಳು ಶಿಬಿರಗಳು ಮಾಡ್ತಾರೆ, ನೃತ್ಯ ಶಿಬಿರಗಳನ್ನ, ತರಬೇತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಗೆ ಒಂದು ನೃತ್ಯ ತರಬೇತಿ ಶುರು ಮಾಡುವಂತದ್ದು ಅಥವಾ ಶಿಬಿರಗಳನ್ನ ಮಾಡುವಂತದ್ದು ನಮ್ಮ ವ್ಯವಸ್ಥೆಯಿಂದ ಆಗ್ಬೇಕು ಅನ್ನೋದು ಇದು ಸಂಸ್ಕೃತಿಯನ್ನ ನಾವು ಪ್ರತಿಬಿಂಬಿಸ್ತೀವಿ. ಹಾಗಾಗಿ ನೃತ್ಯಕ್ಕೆ ವ್ಯವಸ್ಥೆಯ ಮೂಲಕ ಬೆಂಬಲ ಸಿಗಲೇಬೇಕು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡ್ಯಾನ್ಸ್ ಇಸ್ ನಾಟ್ ಜಸ್ಟ್ ಎನ್ ಹರಿತು. ಭವಿಷ್ಯದ ಭಾರತದಲ್ಲಿ ನೃತ್ಯದ ಬಗ್ಗೆ ಇರುವ ನಿಮ್ಮ ಕನಸುಗಳು ನನಸಾಗ್ಲಿ ಸಿಂಚನ. ಕನಸು ಕನಸಿನ ಭಾರತ. ನನ್ನ ಪ್ರಕಾರ ಸ್ವದೇಶಿ ವಸ್ತುಗಳ ಬಳಕೆಯು ನನ್ನ ಕನಸಿನ ಭಾರತವಾಗಿದೆ ಅಂತ ಹೇಳ್ಬೋದು. ಸಾರ್ಥಕತೆ ಇರುವುದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಜಗತ್ತಿನ ಹಿತಕ್ಕಾಗಿಯೂ ಬದುಕುವುದರಲ್ಲಿ ಮಾತ್ರ. ಅಂದ್ರೆ ಸ್ವದೇಶಿ ಮಂತ್ರವು ಸಂಪೂರ್ಣವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ನಮ್ಮ ಯುವ ಜನತೆಗೆ ದೇಶೀಯ ವಸ್ತುಗಳಿಗಿಂತಲೂ ವಿದೇಶಿ ವಸ್ತುಗಳ ಮೇಲಿನ ಮೋಹ ಹೆಚ್ಚಾಗ್ತಿದ್ದು, ಇವತ್ತಿನ ವಸ್ತುಗಳು ಇವತ್ತು ನಮ್ಮ ದೇಶದ ಮಾರುಕಟ್ಟೆನ ಅತಿಕ್ರಮಿಸಿರೋದ್ರಿಂದ ಏನಾಗ್ತಿದೆ ಅಂದ್ರೆ, ನಮ್ಮ ದೇಶೀಯ ವಸ್ತುಗಳು ಈಗಾಗಲೇ ಪಟಾಕಿ, ಗೊಂಬೆ, ಪೆನ್, ಪೆನ್ಸಿಲ್, ಮೊಬೈಲ್ ಬಹುತೇಕ ಉಪಕರಣಗಳು, ಅಲಿಗಡ್ನ ಬೀಗ, ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಉದ್ಯೋಗ ಕಳೆದುಕೊಂಡು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಇದೇ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ದೇಶಕ್ಕೆ ಬರತ್ತೆ ಅಂತ ಹೇಳಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಗೋಕಲೆ, ರಾನಡೆ, ತಿಲಕ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆಗಿ ನಮ್ಮ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದಲ್ದೇನೆ ಸ್ಥಳೀಯ ಉತ್ಪನ್ನಗಳು ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಜನರಲ್ಲೂ ಕೂಡ ಜಾಹೀರಾತುಗಳ ಮೂಲಕ ಇನ್ನಷ್ಟು ಸ್ವದೇಶ ಹಾಗೇನೆ ಆದಷ್ಟು ಜನರು ಎಷ್ಟು ಸರಳತೆಯ ಬದುಕನ್ನು ಅವಲಂಬಿಸ್ತಾರೋ ಅಷ್ಟೇ ಸರಳವಾದ ಡ್ರಿಂಕ್ಸ್ಗಳ ಬದಲಾಗಿ ತಂಪು ಪಾನೀಯವನ್ನು ಸೇವಿಸಿದ್ರೆ ನಮ್ಮ ದೇಶಕ್ಕೆ ಅದೆಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟ ಹಾಗಾಗತ್ತೆ. ಇದು ಥಿಂಕ್ ಗ್ಲೋಬಲಿ ಅಂಡ್ ಆಕ್ಟ್ ಲೋಕಲಿ. ಅಂದ್ರೆ ಈ ವಿವೇಕದ ನುಡಿ ಏನ್ ಹೇಳತ್ತಂದ್ರೆ, ನಮ್ಮ ಚಿನ್ನಾಸ ಎಲ್ಲವೂ ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ ಎಂಬಿತ್ತಾದಿ ನೆಲೆಯಲ್ಲೇ ಇರಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಜಗದಗಲ ಅರಿವು ಬೆಳೆಸಿಕೊಂಡು ಸ್ಥಳೀಯವಾಗಿ ಕಾಯಕ ಮಾಡುತ್ತಲೇ ಸ್ವಾವಲಂಬಿ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮನಸ್ಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶ ಪ್ರಜಾಸತ್ತಾತ್ಮಕ ಹಾಗೂ ಜಾತಿ ಮನದಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳಿದಿದ್ದೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ಟ್ರಾನ್ಸ್ಜೆಂಡರ್ಗಳು, ಆದರೆ ನನ್ನ ಕನಸಿನ ಭಾರತದಲ್ಲಿ ಈ ವರ್ಗದವರಿಗೆ ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಲಾಗಿದ್ದರೂ ಟ್ರಾನ್ಸ್ಜೆಂಡರ್ಗಳ ವಿಷಯಕ್ಕೆ ಬಂದಾಗ ಅದೇ ರೀತಿ ಕಾಣುವ ಸಮಾಜವನ್ನು ನೋಡಬಯಸುತ್ತೇನೆ. ಈ ಸಮುದಾಯದವರು ಅನಕ್ಷರಸ್ಥರು ಹಾಗೂ ಅಶಿಕ್ಷಿತರಾಗಿರುತ್ತಾರೆ. ಅವರ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಪ್ರದರ್ಶನವಾಗಬೇಕು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾಗುವುದಿಲ್ಲ, ಇವರಿಗೆ ಸರ್ಕಾರವು ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಾನಮಾನ ನೀಡುವಂತಾಗಬೇಕು. ಈ ದಿನ ಇವರಿಗೆ ನೀಡುತ್ತಿರುವ ಹಿಂಸೆ ದೌರ್ಜ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಇದೆ, ಆದರೆ ಈ ಎನ್ಜಿಒಗಳ ಉದ್ದೇಶ ಮತ್ತು ಉಪಯೋಗಗಳು ಈ ಸಮುದಾಯದವರಲ್ಲಿ ಆಗುತ್ತವೆ. ಈ ಸಮಯಗಳಲ್ಲಿ ಕೆಲವೊಮ್ಮೆ ಕಾನೂನುಗಳು ಸಹ ಇವರಿಗೆ ಸಹಾಯ ಮಾಡದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ. ಮುಂದಿನ ದಿನ ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಈ ನಾಟಕವನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ಕಾರಣ ಇಷ್ಟೇ, ಇವರ ಒಬ್ಬರ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಘನತೆಯ ಜೀವನವನ್ನು ನಡೆಸುವಂತಾಗಬೇಕು. ಹಾಗೆ ಇವರುಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹಕ್ಕು ಅವರಿಗೆ ಲಭಿಸಲಿ ಎಂಬುದು ಎಲ್ಲರ ಆಶಯ ಆಗಬೇಕು ಅನ್ನೋ ನಿಮ್ಮ ಕನಸು ನಿಜವಾಗಿಯೂ ಉತ್ತಮವಾದ ಚಿಂತನೆ. ನನ್ನ ಕನಸು ಕೃಷಿ ಕುರಿತದ್ದಾಗಿದೆ. ಇಡೀ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಅಂದ್ರೆ ಕೃಷಿ ಎಂಬುದು ಕೇವಲ ವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನು ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಅಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದ್ದಾರೆ. ವ್ಯವಸಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಕ್ಕ ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿದೆ. ನಮ್ಮ ಬಡ ರೈತರಿಗೆ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಟ್ಟು ಬದಲಾಗ್ತವೆ. ಆಯಾ ವಾತಾವರಣಕ್ಕೆ ತಕ್ಕಂತೆ ಧಾನ್ಯಗಳ ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ವಿಷಯವನ್ನಾಗಿ ಅವರು ಓದ್ಬೇಕು. ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡಬೇಕು. ಕೃಷಿ ನಮಗೆ ಬೇಡವೇ ಬೇಡ ಈ ದಿನ ಕಾಣಬಹುದು. ಹೆಚ್ಚೆಚ್ಚು ಲಾಭಗಳನ್ನ ಗಳಿಸಬಹುದು. ಕೃಷಿ ಒಂದು ಕೂಡ ಅಭಿವೃದ್ಧಿಯನ್ನು ಕಾಣುವ ಒಂದು ಉದ್ಯೋಗವನ್ನಾಗಿ ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂತಹ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಕೂಡ ಉತ್ಪಾದನೆ ಮಾಡಿದಕ್ಕೆ ಆಹಾರ ಕೊಡ್ತಿರೋದೇ ಕೃಷಿ. ಇಂಥ ಕೃಷಿಯನ್ನು ನಾವು ಯಾವತ್ತೂ ತ್ಯಜಿಸ್ತಾ ಹೋದ್ರೆ ನಮಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಬೇಕೋ ಅಷ್ಟೆಲ್ಲ ಸೌಲಭ್ಯಗಳನ್ನು ನಾವು ಕೃಷಿಕರಿಗೆ ಕೊಟ್ರೆ ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಕಾಣುತ್ತೆ. ರೈತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಶೀತಲ ಸಂಗ್ರಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಕೊಡಬೇಕಾಗಿದೆ. ಧನ್ಯವಾದಗಳು. ಕನಸಾಗಬೇಕು ಎಂಬುದು ನನ್ನ ಆಶಯ ಕೂಡ. ಈಗ ದೀಕ್ಷಾ ಅವರ ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ವನ್ನು ಸಾಕಷ್ಟು ಹಾಳು ಮಾಡಿದ್ದೇವೆ ಹಾಗೂ ತೊಂದರೆಗಳನ್ನು ಕೂಡ ಅನುಭವಿಸುತ್ತಿದ್ದೇವೆ. ಪರಿಸರ ವಿಕೋಪ, ಹವಾಮಾನ ವೈಪರೀತ್ಯ ನಾಶ, ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಿಸುತ್ತಿದ್ದೇವೆ. ನಮಗಿರುವುದು ಒಂದೇ ಭೂಮಿ, ಇದು ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿ ಮಾತ್ರವಲ್ಲದೆ ಪ್ರತಿಯೊಬ್ಬರ ಹೊಣೆಗಾರ. ಮನೆಗೊಂದು ಮರ, ಊರಿಗೊಂದು ವನ. ನಾವು ಸಂತೋಷದ ಕ್ಷಣಗಳಲ್ಲಿ ಅಥವಾ ಸಮಿ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಗಿಡ ನೆಟ್ಟು ಪೋಷಿಸಿದಾಗ ಪರಿಸರ ಸಂರಕ್ಷಣೆಗೆ ವೈಯಕ್ತಿಕ ಜವಾಬ್ದಾರಿ. ಕಸದಿಂದ ರಸ, ಮನೆಯಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಗೊಬ್ಬರ ಮಾಡುವ ಮೂಲಕ ಅದನ್ನು ನಮ್ಮದೇ ಉದ್ವಾನಕ್ಕೆ ಆಗುತ್ತದೆ. ಒಂದು ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ ಬಳಕೆ ಮಾಡಿದಾಗ ಪರಿಸರ ಹಾನಿಯನ್ನು ತಪ್ಪಿಸಬಹುದು. ನಗಳಾಗಿದ್ದರಿಂದ ಯೋಚನೆ ಬಳಕೆ ಮಾಡಬೇಕು. ಇವುಗಳ ಮಿತ ಬಳಕೆ ನಮ್ಮ ಪರಿಸರದ ಸುಸ್ಥಿರ ಬದುಕಿಗೆ, ಇವುಗಳನ್ನು ಅಗತ್ಯವಿಲ್ಲದಿದ್ದಲ್ಲಿ ಕರೆಸುವುದಿಲ್ಲ ಅಥವಾ ಕೊಳ್ಳಬಾಕತನ ಮತ್ತು ಕಡಿಮೆಗೊಳಿಸುವಿಕೆ ಕಸದೇ ಕಾರ್ಯರೂಪಕ್ಕೆ ಬರಲಿ. ಶುದ್ಧ ನೀರು ನಿರಂತರವಾಗಿ ಎಲ್ಲರಿಗೂ ಸಿಗುವಂತಾಗಲಿ. ಶುಚಿತ್ವ ಜನರು, ಜಿಲ್ಲೆಗಳು, ರಾಜ್ಯಗಳು, ದೇಶಗಳ ನಡುವಿನ ಅಸಮಾನತೆ ನಿರ್ಮೂಲನೆ ಆಗಲಿ. ಹವಾಮಾನ ಘನತ್ಯಾಜ್ಯ ಕೊಳಚೆ ನೀರು ನಿರ್ವಹಣೆ ಸದುಪಯೋಗಿಸಬೇಕು. ಕೈಗಾರಿಕೆಗಳಲ್ಲಿ ಮಾಲಿನ್ಯ ನಿಯಂತ್ರಿಸಿದಾಗ ನನ್ನ ಕನಸಿನ ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕನಸಾಗಿ ಉಳಿಯಿದೆ ನನಸಾಗುವುದು ಕಷ್ಟಕರ. ನನ್ನ ಹೆಸರು ಅನನ್ಯ, ನಾನು ಸೆಕೆಂಡ್ ಬಿಕಾಂ ಓದುತ್ತಿದ್ದೇನೆ. ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು, ಅದರಲ್ಲಿ ಒಂದು ಬುಡಕಟ್ಟು ಸಮುದಾಯಗಳು. ಬುಡಕಟ್ಟು ಸಮುದಾಯಗಳು ಸಾಂಸ್ಕೃತಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕವಾಗಿ, ಬುಡಕಟ್ಟು ಸಮುದಾಯದವರ ಶಿಕ್ಷಣವನ್ನು ಬಲಪಡಿಸುವುದು ಅತ್ಯವಶ್ಯಕವಾಗಿದೆ. ಹಾಗೂ ಬುಡಕಟ್ಟು ಸಮುದಾಯದವರ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದೇನೂ ಇಲ್ಲ. ಇಲ್ಲಿ ನೀತಿ ಬೇರೆ, ಕಾರ್ಯಕ್ರಮ ಬೇರೆ. ನೀತಿ ಅಂದರೆ ಪ್ರಜ್ಞಾಪೂರ್ವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ನೀತಿಯಾದಲ್ಲಿ ಮಾತ್ರ ಬುಡಕಟ್ಟು ಸಮುದಾಯದ ಬುಡಕಟ್ಟುಗಳ ವಾಸಸ್ಥಾನಗಳೇ ಆಧುನಿಕ ಅಭಿವೃದ್ಧಿಗೆ ಆಕರಗಳಾಗಿವೆ. ಮುಖ್ಯ ಪ್ರಶ್ನೆ ಎಂದರೆ ಹಲವಾರು ಬುಡಕಟ್ಟುಗಳಿರಬೇಕಾದ ದುಸ್ಥಿತಿ ಈ ಜನರದು. ಬುಡಕಟ್ಟುಗಳ ದೃಷ್ಟಿಯಿಂದ ಅಭಿವೃದ್ಧಿ ಎನ್ನುವುದು ಅಮೃತಸೇನವಾಗುವುದಕ್ಕೆ ಪ್ರತಿಯಾಗಿ ವಿಷಪ್ರಾಶನವಾಗಿ ಬಿಟ್ಟಿದೆ. ಬುಡಕಟ್ಟುತನವನ್ನು ಇಲ್ಲವಾಗಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ. ಮತ್ತು ಕೆಲವು ಬುಡಕಟ್ಟು ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಬುಡಕಟ್ಟು ಸಮುದಾಯದವರನ್ನು ಟಾರ್ಗೆಟ್ ಮಾಡುವುದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಇಲ್ಲಿ ಜಾಗತೀಕರಣವು ಸಣ್ಣ ಪುಟ್ಟ ಸಮುದಾಯಗಳ ಚಾರೆಯನ್ನು ಅಳಿಸಿ ಹಾಕಿ ಏಕರೂಪದ ಜಗತ್ತನ್ನು ಕಟ್ಟುವ ಕೈಂಕರ್ಯದ ಎಂಬುದು ಎಷ್ಟು ಮುಖ್ಯವೋ, ಅವುಗಳು ರಾಷ್ಟ್ರಪ್ರಭುತ್ವವನ್ನು ಒಪ್ಪಿಕೊಂಡು ಜನತಾಂತ್ರಿಕ ಬಹುಸಂಸ್ಕೃತಿ ವ್ಯವಸ್ಥೆಯಲ್ಲಿ ಬುಡಕಟ್ಟುಗಳ ಅನನ್ಯತೆಗಳನ್ನು ಜನತಂತ್ರದ ಪ್ರತಿಕ್ರಿಯೆಗೆ ಮತ್ತು ಜನತಂತ್ರವನ್ನು ಸಾಂಸ್ಕೃತಿಕ ಪ್ರತಿಕ್ರಿಯೆಗೆ ಒಳಪಡಿಸುವ ಅಗತ್ಯವಿದೆ. ಬುಡಕಟ್ಟು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಳ್ಳುವಾಗ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿ ಮಾತ್ರ ಸಾಂಸ್ಕೃತಿಕ ಘರ್ಷಣೆಗಳಿಗೆ ಪರಿಹಾರಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ದೊರೆಯುವಂತೆ ಮಾಡಬೇಕಾಗಿದೆ. ಬುಡಕಟ್ಟು ಶಿಕ್ಷಣವು ಭಾರತದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಶಿಕ್ಷಣ ಎಲ್ಲರಿಗೂ ಎಟುಕುವಂತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರಿ ಓದುವುದು ಮತ್ತು ಹಾಡುವುದು. ಭಾರತದಲ್ಲಿ ಸಿನಿಮಾ ರಂಗವು ಒಂದು. ಇದು ಜನರ ಮೇಲೆ ಬೀರುವಷ್ಟು ಪರಿಣಾಮವನ್ನು ಬೇರೆ ಯಾವುದೇ ಮಾಧ್ಯಮ ಬೀರಲು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದು, ಮೊನ್ನೆ ಮೊನ್ನೆ ಬಿಡುಗಡೆಯಾದವರೆಗೂ ಸಿನಿಮಾ ಕ್ಷೇತ್ರ ಹಲವಾರು ರೀತಿಯಲ್ಲಿ ಬದಲಾವಣೆ ಕಂಡಿದೆ. ಹಿಂದೆಲ್ಲ ಸಿನಿಮಾ ನೋಡಿದ ಎಷ್ಟೋ ಜನ ಮುಂಬೈ, ದೆಹಲಿಯಂತಹ ನಗರಗಳನ್ನು ಬಿಟ್ಟು ತಮ್ಮ ತಮ್ಮೂರಿಗೆ ವ್ಯವಸಾಯ ಮಾಡಿಕೊಂಡಿರೋ ದೇಶದ ಹಲವು ಮಂದಿ ತಮ್ಮ ಜೀವನವನ್ನು ಭಾರತೀಯ ಸಿನಿಮಾಗಳಲ್ಲಿ ಕಾಣಲು ಇಚ್ಛಿಸುತ್ತಾರೆ. ನನ್ನ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸಬೇಕು. ಆದರೆ ಇತ್ತೀಚಿನ ಚಲನಚಿತ್ರಗಳು ಜನರನ್ನು ರಂಜಿನ ಚಲನಚಿತ್ರಗಳಲ್ಲಿ ಕೇವಲ ಆಡಂಬರ ತೋರ್ಪಡಿಕೆಯೇ ಹೆಚ್ಚಿ ನೈಜತೆಯೇ ಇಲ್ಲದಂತಾಗಿದೆ. ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಉದಾಹರಣೆಗೆ ಕನ್ನಡ ಸಿನಿಮಾಗಳು ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಇಂದು ಬಹುದೊಡ್ಡ ಯುವಕರ ಪಡೆ ಸಿನಿಮಾ ಜಗತ್ತಿಗೆ ಮುನ್ನುಗ್ಗಿ ಬರುತ್ತಿದೆ. ತಂತ್ರಜ್ಞಾನ ಸಾಕಷ್ಟು ಕ್ಷಣಿಕ ಉನ್ಮಾದವನ್ನು ಉಂಟು ಮಾಡಿ ಅವನ ಹೃದಯ ಮತ್ತು ಮನಸ್ಸಿಗೆ ಇಳಿಯಲಾಗದೆ ಪ್ರೇಕ್ಷಕನಿಂದ ದೂರವೇ ಉಳಿದು ಬಿಟ್ಟಿದೆ. ಕಾನೂರು ಹೆಗ್ಗಡತಿ, ನಾಯಿ ನೆರಡು ಈ ತರಹದ ಕಲಾತ್ಮಕ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಬೇಕು. ಅವಕಾಶಕ್ಕಾಗಿ ಧನ್ಯವಾದಗಳು. ಸಿನಿಮಾ ಕ್ಷೇತ್ರದಲ್ಲಿ ದೇಸಿಯ ನೆಲೆಗೆ ಹೆಚ್ಚಾಗಿ ಅವಕಾಶ ಸಿಗಲಿ ಹಾಗೂ ಆದ ದೇಶ ಆಗಿರಬೇಕು. ಎಷ್ಟೋ ದೇಶಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳನ್ನು ಕಾನೂನಿನ ಮೂಲಕ ಗಂಜಾ, ಅಫೀಮ್, ಕೋಕೋನ್, ಚಾರಾಸ್, ಹೆರಾಯಿನ್ ಅಥವಾ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಗಿಡಗಳನ್ನು ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಮಾದಕ ವಸ್ತುಗಳು ಮಾನವನ